ಮೊದಲು ಫಸ್ಟ್ ಟೈಮು ಸರ್ ನಮ್ಮಲ್ಲೇ ದಕ್ಷಿಯಲ್ಲಿ ಏನತ್ತಿರಲ್ಲ ರೀ, ಫಸ್ಟ್ ನಮಗೂ ಅನುಭವ ಇದ್ದಿದ್ದಲ್ಲ ರೀ, ಫಸ್ಟ್ ಟೈಮ್ ರೀ. ತದನಂತರ ಒಂದು 2 ವರ್ಷ ನಮಗೂ ಅದು ಹೊಂದಾಣಿಕೆ ಆಗಲಿಲ್ಲ ರೀ, ಹೊಂದಾಣಿಕೆ ಆಗಲಿಲ್ಲ. ಈಗ ಬುಕ್ಲೆಟ್ ಮೇಲಾಯ್ತು, ಇದನ್ನಾಯ್ತು, ಒಬ್ಬರು ಪಡಾಟ ತಿರುಗಾಡೋದಾಯ್ತು ರೀ. ಡೈಲಿ ಅವ್ರು ಏನು ಮಾಡ್ತಾರೋ ಏನಿಲ್ಲೋ ನೋಡೋದಾಯ್ತು. ನೋಡಿದ್ರೂನು ನೋಡ್ಕೊಂಡು ಸಣ್ಣಂಗಿ ಇದನ್ನು ಮಾಡ್ಕೊತ ಬಂದಿವಿ ರೀ ಸರ್. ಹೆಚ್ಚಾನೆಚ್ಚ ಈಗ ಅವಾಗ ಫಸ್ಟ್ ಟೈಮ್ದಾಗ ಏನತ್ತಿರಲ್ಲ ರೀ, ಭಾಳ ಪ್ಲಾಟ್ ಇದ್ದಿದ್ದಲ್ಲ ರೀ, ತೊಡೆ ಪ್ಲಾಟ್ ಇದ್ದು ಹೆಚ್ಚು ಅನುಭವ ಇದ್ದಿದ್ದಿದ್ದಲ್ಲ ರೀ. ಈಗೇನು ನಾವು ಒಂದ ಎರಡ ಏನು ಮಾಡ್ತಿದ್ರಲ್ಲ, ಮಾಡಿದ್ದು ಏನತ್ತಲೇ ಎಲ್ಲರೂ ರೈತರು ಏನು ಮಾಡ್ತಿದ್ರು ಅವಾಗ ರೀ. ಈಗ ಒಂದು ಎಜುಕೇಷನ್ನು ಇದನ್ನು ರೀ, ಮತ್ತು ಅವ್ರಿಗೆ ಯಾವ್ದು ಹೊಡಿಬೇಕು ಯಾವ್ದು ಇದನ್ನಿಲ್ಲ ಅನ್ನೋದು ಏನತ್ತಲೇ ಅನುಭವ ಪಕ್ಕ ಇದನ್ನು ಇರ್ತಿದ್ದಲ್ಲ ರೀ. ಈಗ ನಮ್ಮದು ಫಸ್ಟ್ ಅವಾಗ ನಾವು ಮಾಡಿದೊಳಗೆ ಏನತ್ತಿರಲ್ಲ ರೀ, 3 ಮಂದಿಯೂ ಪ್ಲಾಟ್ ಅಷ್ಟೇ ಸೌಳಿಗೆಯಾಗ ನಮ್ಮ ಫಸ್ಟ್ ಸ್ಟಾರ್ಟಿಂಗ್ ಮಾಡಿದ್ವಿ ಏನತ್ತಿರಲ್ಲ. ಇಬ್ಬರು ನಮ್ಗಿಂತ ಮೊದಲು ಮಾಡಿದ್ರಿ, 3 ಮಂದಿ ರೀ, 4ನೇದವರು ನಾವು ಮಾಡಿದ್ವಿ ರೀ. ಅಂತ ತದನಂತರ ನಾವು ಮಾಡಿದ ನಂತರ ಎಲ್ಲ ಉಳ್ಕೋದು ಒಂದೊಂದು ಬರಲಾತು ರೀ. ಅವರು ಹೆಚ್ಚಾನೆ ನಮಗೂ ಅದ್ರೊಳಗೆ ಏನು ಎಕ್ಸ್ಪೀರಿಯನ್ಸ್ ಪಕ್ಕ ಇದ್ದಿದ್ದಿಲ್ಲ ರೀ. ಒಟ್ಟು ನಮ್ಮ ಈಗ ಮಾಡ್ಕೋತ ಏನು ಹೋಗಿದ್ದೀವಿ ಅದ್ರ ಮೇಲೆ ಹೋಗಿದ್ದೀವಿ ರೀ ನಾವು. ಅವರು ನಮಗೆ ಏನತ್ತಲೆ ಕೇಳಕ್ಕೆ ಬರ್ಲಾಕತ್ತಾರ, ಅವ್ರು ನಿನ್ನ ಪ್ಲಾಟಿಗೆ ಏನು ಮಾಡ್ತೀವಿ ನಿಂಚ ಇದನ್ನು. ಇಂಥ ಪ್ರತಿಯೊಬ್ಬರು ಪ್ಲಾಟ್ ಒಂದವಾಗ ಒಂದು ಹತ್ತು ಹದಿನೈದು 20 ಹೊಸ ಪ್ಲಾಟ್ ಆಗಿದ್ರು ಹೋಗೋದು. ಈಗ ಅವು ಕೊಡುವಂಥ ಔಷಧಿಗಳಿಗೆ ಏನತ್ತಿರಲ್ಲ ರೀ, ಒಂದೊಂದು ರೋಗ ಬರ್ತದನ ಒಂದು ರೋಗ ಅಟ್ಯಾಕ್ ಬರ್ತದನ ಹೆಚ್ಚು ನಮಗೆ ಎಕ್ಸ್ಪೀರಿಯನ್ಸ್ ಆದಿದ್ದ ಏನತ್ತಿರಲ್ಲ ರೀ. ಪ್ರತಿಯೊಂದು ಪ್ಲಾಟ್ ಅಡ್ಡಾಡ್ತಿದ್ದಿರಲ್ಲ ರೀ, ಅಡ್ಡಾಡೋದ್ರ ಮೇಲೆ ನಾನು ಈಗ ನಾವು ಒಂದು ಪ್ಲಾಟ್ ಮಾಡಿದಾಗ ಅದ್ರೊಳಗೆ ಏನು ವ್ಯತ್ಯಾಸ ಆಕೈತಿ ಏನು ವ್ಯತ್ಯಾಸ ಇಲ್ಲ ನಂದು ಒಂದು ಪ್ಲಾಟ್ದೊಳಗೆ ಏನತ್ತಿರಲ್ಲ. ಒಂದು ಯಾವ್ದಾರು ಹೊಡೆದಿರ್ ಈಗ ಔಷಧ ಹೊಡೆದಿರ್ತಿದ್ದೀನಿ ರೀ, ಅದು ಕರೆಕ್ಟಾಗಿ ಕೌರರಿ ತೊಗೊಂಡಿರ್ತೈತಿ ರೀ, ಇಲ್ಲಾದ್ರೆ ಅದ್ರ ರಿಸಲ್ಟ್ ಗೊತ್ತಾಕಿದಲ್ಲ ರೀ. 20 ಪ್ಲಾಟ್ ಇರುವಂಥ ಇರು ಹೊತ್ತಿನಾಗ 20 ಪ್ಲಾಟ್ ಏನತ್ತಿರಲ್ಲ ರೀ, ನಾನು ಆದಂಥ ಪ್ಲಾಟ್ ಇದ್ದು ರೀ. ಅವು 20 ಪ್ಲಾಟ್ಗೆ ಏನತ್ತಿಲ್ಲ, ಒಂದೇ ಥರ ಇದನ್ನು ಮಾಡ್ತಿದ್ದಿಲ್ಲ ರೀ ನಾವು. ಯಾವ್ದು ಔಷಧಿ ಏನತ್ತಿಲ್ಲ ರೀ, ಎಷ್ಟು ಇದನ್ನು ಯಾವ್ದು ಪರ್ಫೆಕ್ಟ್ ಬರ್ತೈತಿ ಯಾವ್ದು ಪರ್ಫೆಕ್ಟ್ ಇಲ್ಲ ಅದ್ರ ಮೇಲಿಂದ ಹೆಚ್ಚು ಏನತ್ತಿಲ್ಲ ಸರ್, ಎಕ್ಸ್ಪೀರಿಯನ್ಸ್ ಇದೆನಾದ್ರೆ ಸರ್. ಈಗ ಈ ಒಂದು ಕ್ಷೇತ್ರಕ್ಕೆ ಬರೋದಕ್ಕಿಂತ ಮೊದಲು ನಿಮಗೆ ಅನುಭವ ಇರಲಿಲ್ಲ, ಆದ್ರೆ ಅದನ್ನ ಹೆಂಗ ಕಲ್ತ್ರಿ, ಯಾರು ನಿಮಗೆ ಕಲಿಸಿದ್ರು? ಈಗ ತಾಂತ್ರಿಕತೆ ಬೇಕಾಗ್ತದೆ, ಈಗ ದ್ರಾಕ್ಷಿ ಬೆಳಿಬೇಕು ಅಂತಂದ್ರೆ ಬಹಳ ಕಷ್ಟದ ಕೆಲಸ, ದ್ರಾಕ್ಷಿ ಅನ್ನುವಂಥದ್ದು ಬಹಳ ಕಾಳಜಿ ಬೀಳ್ತದೆ, ಮತ್ತು ಸಾಕಷ್ಟು ರಾಸಾಯನಿಕಗಳನ್ನು ಅಗದಿ ಸೂಕ್ಷ್ಮವಾಗಿ ಬಳಸಬೇಕಾಗ್ತದೆ, ಕಾಲಕಾಲಕ್ಕೆ ನಾವು ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕಾಗ್ತದೆ. ಇಂಥ ಒಂದು ಜ್ಞಾನ ನಮಗೆ ಕೊಡಬೇಕು ಅಂತಂದ್ರೆ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ನಮಗೆ ಕೊಡಬೇಕು, ಟ್ರೈನಿಂಗ್ ಕೊಡಬೇಕು, ಅವರಿಂದ ನಾವು ಪಡ್ಕೋಬೇಕು, ಅದನ್ನು ನಾವು ಹೋಗಿ ಹೊಲಕ್ಕೆ ಹೋಗಿ ಹಾಕಬೇಕು, ಅದರ ನಂತರ ನಮಗೆ ಅನುಭವ ಬರಕ್ಕೆ ಶುರು ಆಗ್ತದೆ. ಇಂಥ ಒಂದು ತರಬೇತಿಯನ್ನು ನೀವು ಹೆಂಗೆ ಪಡೆದ್ರಿ, ಎಲ್ಲಿಂದ ಪಡೆದ್ರಿ ತರಬೇತಿ ಅಂದರೆ ಸರ್? ಈಗೇನು ಅವರು ಈ ಒಂದು 2-3 ತೊಂದಲ್ಲಿ ಕೇಳಕ್ಕೆ ಹೋದಿವಿ ಸರ್, ಒಂದೊಂದು ನಮಗೆ ಓದ್ಲಿಕ್ಕೆ ಏನತ್ತಲೇ ಬುಕ್ಲೆಟ್ ಕೊಡ್ತಿದ್ರಿ ಸರ್, ಇಲ್ಲ ಅದನ್ನು ತೊಗೊಂಬಂದು ಸ್ಟಡಿ ಮಾಡಿದ್ರಿ ಸರ್, ಒಂದು ಆಗ ಈ ತಿರುಗಾಡೋದ್ರ ಮುಖಾಂತರ ಮಾಡಿದ್ರಿ ಸರ್. ಮತ್ತು ದರ್ಕ್ಷಿ ಒಳಗೆ ಹೆಂಗೈತೆ ಅಂದ್ರೆ ಸರ್, ನೀವು ಈಗ ಏನತ್ತಲೆ ನೀವು ಫಸ್ಟ್ ಅದ ರೀ, ನನಗೆಲ್ಲ 100 ಔಷಧಿ ಗೊತ್ತದಾವು, ನಿಮಗೆ ಏನತ್ತಲ ರೀ ಇದ್ರೊಳಗೆ ನಾಶಾನೆ ಅಂತ ಹೇಳಿ ದರ್ಕ್ಷಿ ಒಳಗೆ ಯಾರೂ ಇಲ್ಲ ರೀ, ನಾಶಾನೆ ಅಂತ ಹೇಳಿದ್ರೆ ನಾನು ಏನತ್ತಲೆ ನಮ್ಮನ್ನ ಏನತ್ತಿರಲ್ಲ ರೀ, ಅವಾಯ್ಡ್ ಹೊಡಿತೈತ್ರಿ. ನಿಮ್ಮ ಮತಲಿ ಇರುವಂಥ ಜ್ಞಾನ ನೀವು ಏನು ಒಂದು ನಾವು ಡಿಸ್ಕಷನ್ ಮಾಡ್ತಿರ್ತೀವಿ ರೀ, ನಿಮ್ಮ ಮತಲಿ ಹೇಳುವಂಥ ಔಷಧಿ ಒಂದಾದರೂ ನನಗೆ ಯೂಸ್ ಬರ್ತೈತೆ ರೀ. ಪ್ರತಿಯೊಬ್ಬರೂ ಈಗ ಒಂದು ಮೇಸ್ತ್ರಿ ಶೆಡ್ಯೂಲ್ ಒಳಗೆ ಏನತ್ತಿರಲ್ಲ ರೀ, ಅವ್ರ ಶಾನ್ಯನ ಇರಲಿ ಅವ್ರ ದಡ್ಡನ ಇರಲಿ ಏನತ್ತಿರಲ್ಲ ರೀ, ಅವ್ರದ್ದೇ ಆದಂಥ ಒಂದು 2-3 ಇಂಪಾರ್ಟೆಂಟ್ ಔಷಧಿ ಹಾಕ್ತಿರ್ತಾರೆ ರೀ ಅಂತ ಆ ಟೈಮ್ದಾಗ ಅದನ್ನು ಎಲ್ಲ ನೋಟ್ಸ್ ಏನತ್ತಿರಲ್ಲ ರೀ. ಪ್ರತಿಯೊಂದು ಒಬ್ಬರದ್ದು ಏನತ್ತಿಲ್ಲ ಅವ್ರ ನಾನು ಇದ್ರ ಒಳಗೆ ಏನತ್ತಿರಲ್ಲ ರೀ, ಅವ್ರ ಶಾನೆ ಅಲ್ಲ ಅವ್ರು ಇದನ್ನ ಅಂತ ಹೇಳಿ ಏನತ್ತಿರಲ್ಲ ರೀ. ಒಬ್ಬರು ರೈತರನ್ನ ಸುದಕಿ ಅವಾಯ್ಡ್ ಮಾಡಿಲ್ಲ ರೀ. ಒಬ್ರು ಈಗ ನಿಮ್ಮೊಂದು ಪ್ಲಾಟ್ ಮಾಡ್ತಿದ್ರಿ ಅಂದ್ರೆ ನೀವು ನಾವು ಒಂದು ತಾಸು ಡಿಸ್ಕಷನ್ ಕೊತ್ತಾಗ ಏನತ್ತಿರಲ್ಲ ರೀ, ಅದ್ರೊಳಗೆ ನಾವು ನಿಮ್ಮದು ಹೇಳುವಂಥದ್ದು ಯಾವ್ದು ಸರಿ ಐತಿ ಯಾವ್ದು ಇದನ್ನೈತಿ ನಿಮ್ಮದು ಎಜಿಟಿಬಲ್ ಆಗೈತಿ ರೀ, ಅದನ್ನು ಪ್ರತಿಯೊಂದನ್ನು ಏನತ್ತಿರಲ್ಲ ರೀ, ಇದನ್ನು ಮಾಡ್ಕೊತ ಬಂದಿದ್ದೀರಿ ಸರ್. ಅಂದ್ರ ನೀವು ರೈತರಿಂದ ಕಲ್ಕೋತ ಹೋದ್ರಿ, ನಿಮ್ಮ ಒಂದು ಅನುಭವ ಹೆಚ್ಚಾಗೋದಕ್ಕೆ ರೈತರು ಸಹಿತ ಕಾರಣ ಆಗ್ತಾರೆ. ರೈತರು ಸದಕ್ಕೇನು ಕಾರಣ ರೀ ಸರ್, ಅಂದ್ರೆ ಎಲ್ಲರೂ ಒಂದ ಅದ್ರ ಮೇಲೆ ಅವಲಂಬಿತನೇ ಇರೋದಲ್ಲ ರೀ. ಈಗ ನೀವು ಒಂದು ಬೇರೆ ಮಾಡಿರ್ತೀರಿ, 10 ಮಂದಿ ಅದಾರ ಅಂದ್ರೆ 10 ಮಂದಿ ತರನೂ ಒಂದೊಂದು ಬೇರೆ ಬೇರೆ ಮಾಡ್ಕೊಂಡಿರ್ತಾರೆ. ಒಂದು ದಿವಸ ನಾನು ಏನಾರೇ ಅವ್ರು ಸರಿ ಮಾಡಿರ್ತಾರ ನಾ ತ ಇದನ್ನು ಒಂದು ನಂದು ಮಿಸ್ಟೇಕ್ ಆಗಿರ್ತದೆ, ನಂದು ಏನು ಮಿಸ್ಟೇಕ್ ಆಗೈತೆ ಅನ್ನೋದು ಏನತ್ತಿರಲ್ಲ ರೀ. ನಮ್ಮ ರೈತರ ಡಿಸ್ಕಷನ್ದೊಳಗೂ ಅದು ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ ರೀ ಸರ್, ಇಂಪಾರ್ಟೆಂಟ್ ಸರ್, ಅದ್ರ ಮೇಲೂ ಹೆಚ್ಚು ಎಕ್ಸ್ಪೀರಿಯನ್ಸ್ ನೋಡಿ ಸರ್. ಈಗ ನೀವು ಶುರು ಮಾಡಿದ್ರಿ, ದ್ರಾಕ್ಷಿ ಬೆಳೆಯೋದನ್ನು ಶುರು ಮಾಡಿದ್ರಿ, ಅನುಭವ ತೊಗೊಳಕ್ಕೆ ಶುರು ಮಾಡಿದ್ರಿ, ನಿಮ್ಮ ಒಂದು ಲೆಕ್ಕದ ಪ್ರಕಾರ ಒಳ್ಳೆ ಇಳುವರಿ ನೀವು ತೊಗೊಂಡಿದ್ದು ಯಾವಾಗ, ಎಷ್ಟು ಇಳುವರಿ ನೀವು ತೊಗೊಳಕ್ಕೆ ಶುರು ಮಾಡಿದ್ರಿ? 2005 ಹಿಡ್ಕೊಂಡು ಒಂದೊಂದು ಎಕರೆಗೆ ಏನತ್ತಿರಲ್ಲ ರೀ, ಮಿನಿಮಮ್ 5-4 ಅಂತರೂ ಯಾವ ಇದನ್ನು ಹೆಚ್ಚಾನೆ ಹೆಚ್ಚಾಗೇ ಇಲ್ಲ ಸರ್. ಅವೇನು ಕ್ಲೈಮೇಟ್ ವೇರಿಯೇಷನ್ದಾಗ ಒಂದು ಸ್ವಲ್ಪ 4 ಬಂದಿರಬೇಕು, ಹೆಚ್ಚಿನ 90% ಏನತ್ತಿರಲ್ಲ. ಒಂದು ಎಕರೆಗೆ 5 ಟನ್ ಮನಕ್ಕೆ ಬೇದಾನ ಸರ್. ಈ ಹಸಿ ಮಾಲ್ ಏನತ್ತಿರಲ್ಲ ಸರ್, 20 ಟನ್ ಮೇಲೆ ಸರ್. ಒಬ್ರು ಬಿಜಾಪುರದಾಗ ನನ್ನ ಸ್ಟೇಜ್ ಮೇಲೂನು ಅವಾರ್ಡ್ ಮಾಡಿದ್ರಿ. ಸೆವೆಂತ್ ಅದು ಇವ್ರು ಬಂದಾಗ ಅವ್ರು ಏನು ಕೇಳಿದ್ರು, ನಂದು ನಮ್ಮ ದೋಸ್ತನ ಪ್ಲಾಟ್ ಅಲ್ಲ ರೀ. ಅವಾಗ ಮಾಡಿದಾಗ ನನ್ನ ಪ್ಲಾಟ್ ಒಂದು, ಅವ್ರ ಪ್ಲಾಟ್ ಒಂದು. ನನ್ನ ಪ್ಲಾಟ್ 1300 ಬಾಡಿ ಇತ್ತು ರೀ. ಫಸ್ಟ್ 2 ವರ್ಷ ಏನಾದ್ರಲ್ಲ ರೀ, 36 ಗುಂಟೆಗೆ 9 ಟನ್ ಬೇದಾನ ಮಾಡಿದ್ರಿ. ಅದನ್ನ 9 ಟನ್ ಬೇದಾನ 800 ಬಾಡ್ರಿ. ನಂದು 1200 ಬಾಡಿ ಇತ್ತು ರೀ. ಅವಾಗೇನು ನಾನು ಏನು ಇದನ್ನ ಮಾಡಿದ್ರು, ಇಲ್ಲಪ್ಪ ಇದು ನಿಂದ 3-4 ಎಕರೆ ಇದ್ರು, ಎಕರೆ ಇದ್ರು ನೀನು ಮಾಡ್ಬೇಕಲ್ಲ, ಅವನು ನೀ ಮಾಡ್ತಿ ನಿಂದು ಬೆಳಿಬೇಕಲ್ಲ ಅಂತಂದ್ರಿ. ಅವಾಗ ಇಬ್ರು ಕೂಡ ನನ್ನ ಪ್ಲಾಟ್ ಆದರೂ ಚಾಲೆಂಜ್ ತೊಂದ ಮಾಡಿದ್ದೀನಿ ರೀ. ನನ್ನ ಪ್ಲಾಟ್ ಚಾಲೆಂಜ್ ತೊಂದ ಮಾಡಿದ್ರು 9 ಟನ್ 8 ಗಂಟೋಲ 1250 ಬಡ್ಡಿಗೆ ಆತ್ರಿ ನಾನು ಬೇದಾನ ರೀ. ಆ ವರ್ಷ ರೀ ಹೌದು 9 ಟನ್ ಆತು ರೀ. ಇದನ್ನು ಅಲ್ಲಿ ಚರ್ಚೆ ಬೀಳಿದಾಗ ಸ್ಟೇಜ್ ಮೇಲೆ ಚರ್ಚೆ ಮಾಡಿದ್ವಿ ನಾವು. ನಾವು ಇದನ್ನು ಅವಾಗಾದ್ರೂ ಈಗೂ ದಕ್ಷಿ ಬಳಗಾರ ಸಂಘದ ಡೈರೆಕ್ಟರ್ ಬಿಜಾಪುರ ದಕ್ಷಿ ಬಳಗಾರ ಸಂಘದ ಡೈರೆಕ್ಟರ್ ಅವಾಗೂ ಡೈರೆಕ್ಟರ್ ಇದ್ದೀನಿ ರೀ. ಅವಾಗ ಏನಂದರು, ನೀವೇನು ಮಾಡಿರಲ್ಲ, ನೀವು ಮಾಡಿದ 1 ವರ್ಷ ಆದರೆ ಮುಗೀತು, 1 ವರ್ಷ ಅಥವಾ 2 ವರ್ಷ ಮುಂದೆ ನಿಮ್ಮದು ಇಲ್ಡ ಕುಂಡ್ರದಿಲ್ಲ ಅಂದ್ರೆ ಇಲ್ಡ ಕುಂಡ್ರದಿಲ್ಲ. ನಮ್ಮ ಸೈಂಟಿಫಿಕ್ನೊಳಗೆ ಏನತ್ಲೆ ಇಷ್ಟು ಬೇದಾನ ತೆಗೆದ್ರೇನೋ ಬಡ್ಡಿನೂ ಉಳಿದಿಲ್ಲ ಅಂದ್ರೆ ಅವ್ರಿ 6 ವರ್ಷ ಕಂಟಿನ್ಯೂನು ತೆಗೆದಿದ್ರು ಸರ್. 6 ವರ್ಷ ಕಂಟಿನ್ಯೂನು ಈಗಾದ್ರೂ ಅದ್ರ ಮೊದಲೇದಲ್ಲಿ ಹೋಗಲಿಲ್ಲ ರೀ. 6 ವರ್ಷ ಆದ ಬಳಿಕ ಏನತ್ತಿರಲ್ಲ ರೀ, 7-8 ಬಂದತ್ರಿ ಸರ್. ಹಾ ಮನುಕರ್ ಸರ್, ಈಗ ಇಷ್ಟು ಇಳುವರಿ ಬರಬೇಕು, ಅದು ನಿರಂತರವಾಗಿ ಬರಬೇಕು, ಒಂದೇ ಸಲ ಬರೋದಲ್ಲ. ಈಗ ವಿಚಾರ ಮಾಡದಂಗೆ ಒಂದೇ ಸಲ ಬಂದ್ರೆ ಅದು ಅಲ್ಲ, ನಿರಂತರವಾಗಿ ಅಷ್ಟೇ ಇಳುವರಿ ಬರಬೇಕು, ಮತ್ತು ಹೆಚ್ಚಾಗಬೇಕು ಹೊರತಾಗಿ ಕಡಿಮೆ ಆಗಬಾರ್ದು. ಹಾಂ, ಅಂದ್ರೆ ಒಂದು ತಂತ್ರಜ್ಞಾನದ ದೃಷ್ಟಿಯಿಂದ ಅದು ಅಷ್ಟೇ ಉಳಿಬೇಕು, ಇಲ್ಲ ಹೆಚ್ಚಾಗಬೇಕು ಕಡಿಮೆ ಆಗಬಾರ್ದು. ಅಂದ್ರೆ ನೀವೇನೋ ಸಾಧನೆ ಮಾಡ್ತಾ ಇದ್ದೀರಿ ಅಂತ ಅರ್ಥ. ಹಾಂ, ಇದನ್ನ ಯಾವ ರೀತಿ ನೀವು ಸಾಧಿಸಿದ್ರಿ, ಯಾಕೆ ಇಳುವರಿ ಹೆಚ್ಚಾಯಿತು, ಏನು ಕಾರಣಗಳದಾವ ಸರ್? ಫಸ್ಟ್ನೇ ವರ್ಷ ಏನಾದ್ರೆ ಸರ್ ರೀ, ಲೋಡ ಹೊಸ ಪ್ಲಾಟ್ ಇದ್ದು ಹೊತ್ತಿನಾಗೂನು 4 ಟನ್ ಬೇದಾನ ಬಿತ್ತರಿ ಸರ್. ಫಸ್ಟ್ ವರ್ಷ 4 ಟನ್ ಬೇದಾನ ಬಿತ್ತರಿ. ಬೇದಾನ ಅದು ಹೆಂಗೆ ಬೀಳ್ತತಿರಲ್ಲ ಸರ್, ಈಗೇನು ಶೆಡ್ಯೂಲ್ ಪ್ರಕಾರ ಏನಾಯ್ತಿರಲಿಲ್ಲ, 1 ಎಕರೆಗೆ ಇಂತಿಷ್ಟ ಅಂತ ಹೇಳಿ ಹಾಕಬೇಕಿರ್ತೈತಿ ರೀ. ಆ ಶೆಡ್ಯೂಲ್ ಫಾಲೋಅಪ್ ಮಾಡಿಲ್ಲ ರೀ. ನಾನು ಇರ್ತಕ್ಕಂಥ ನನ್ನ ರೈತರ ಕಸ್ಟಮರಿಗೆ ಆಗಲಿ ಇದನ್ನಾಗಲಿ ಆ ಶೆಡ್ಯೂಲ್ ಫಾಲೋಅಪ್ ಮಾಡಿಲ್ಲ ರೀ. ಗೊಬ್ಬರನ ಅವರು ಟನ್ನೇಜ್ ಹೆಂಗೆ ಬೀಳ್ತತಿರಲ್ಲ ರೀ. ಈಗ ತಿಪ್ಪಿ ಗೊಬ್ಬರ 1 ಎಕರೆಗೆ 1 ಟ್ರಿಪ್ ಉಗಿಸ್ತಿದ್ರು, 1 ಟ್ರಿಪ್ ಉಗಿಸ್ತಿದ್ರು. ಅವ್ರದ್ದು ಈಗ ಬೇದಾನ ಭಾಳ ಬಿತ್ತು, ಭಾಳ ಬಿತ್ತ 1 ಟ್ರಿಪ್ ಉಗಿಸಲ್ಲಿ 2 ಟ್ರಿಪ್ಪ. ಒಬ್ಬರು ಬ್ಯಾಸಿಗೆನ ಒಂದೇ ಟೈಪ್ ಉಗಿತಾರೆ. ನಾವು ಬ್ಯಾಸಿಗೆ ಏನತ್ತಿರಲ್ಲ ರೀ, ಪ್ರತಿಯೊಂದು ಪ್ಲಾಟಿಗೆ ಏನತ್ತಿರಲ್ಲ ಸರ್, ಮೇನ್ ಬ್ಯಾಸಿಗೆ ಅಂತರೂ ಮೇನ್ ಇಂಪಾರ್ಟೆಂಟ್ ರೀ ಸರ್. ಮನೆ ಮೇಲೆ ಏನತ್ತಿರಲ್ಲ, ಇದ್ದಿದ ಜಾಯ್ಕ್ ಮಾಡ್ಕೊಂಡು ಹೋಗೋದು ಅಷ್ಟೇ ರೀ. ಬ್ಯಾಸಿಗೆನ ಮೇನ್ ಕುರಿ ಗೊಬ್ಬರ ಇದನ್ನು ಏನತ್ತಿಲ್ಲ, ತಿಪ್ಪಿ ಗೊಬ್ಬರ ಸಿಕ್ಕಮ್ ಮಾಡಿ ಏನತ್ತಿರಲ್ಲ ರೀ, ಕುರಿ ಗೊಬ್ಬರನೂ ಹಾಕ್ತೀವಿ ರೀ. ಸರ್ಕಾರಿ ಗೊಬ್ಬರದ್ರೊಳಗೆ 1 ಎಕರೆಗೆ ಏನತ್ತಿರಲ್ಲ ರೀ, ಲೋಡ ರಾಸ್ ಮೀಡಿಯಮ್ ಇತ್ತಂದ್ರೆ 1 ಎಕರೆ ಏನೋ ಲೋಡ ಮೀಡಿಯಮ್ ಇತ್ತಂದ್ರೆ 1 ಎಕರೆ ಪ್ರಮಾಣ ರೀ. ಅವ್ರ ಪ್ಲಾಟ್ ಪೈಲೆ ವರ್ಷ ಒಂದು ಸ್ವಲ್ಪ ಹೆಚ್ಚಾಗಿತ್ತಂದ್ರೆ ಅದನ್ನು 1.5 ಎಕರೆ ಪ್ರಮಾಣ ಕೊಟ್ಟಾನೆ ರೀ. ಹೊಳೆ ಭಾಳ ಲೋಡು ಆಗಿತ್ತು ಇದನ್ನು ಆಗಿತ್ತು ಅಂದ್ರೂ ಏನತ್ತಿರಲ್ಲ ರೀ, 2 ಎಕರೆ ಡೋಸನ್ನು ಒಂದು ಪ್ಲಾಟಿಗೆ ಏನತ್ತಿರಲ್ಲ ರೀ. ಅದಕ್ಕೆ ಹೊಟ್ಟೆಗೆ ಹಾಕೋದು ಹೊಟ್ಟೆಗೆ ಕೊರತೆ ಮಾಡಿಲ್ಲ ರೀ. ಮ್ಯಾಲ ಸ್ಪ್ರೇಕ ಮಾಡಿದ್ವಿ ರೀ ಸರ್. ಹೊರತಾಗಿ ಮೊದಲು ಏನು ಸ್ಟ್ಯಾಂಡಿಂಗ್ ಏನತ್ತಿರಲ್ಲ ಸರ್, ಗಿಡ ಆಹಾರನ ಮುಖ್ಯ ಸರ್. ನಾವು ಆಹಾರದಾಗ ಫುಲ್ ಸಫಿಶಿಯಂಟ್ ಇಟ್ಟಿದ್ವಿ ಅಂದನ ರೀ, ಗಿಡಕ್ಕೆ ರೋಗನ ಬರೋದಿಲ್ಲ. ಅದು ಒಂದನ್ನು ಔಷಧಿ ಒಳಗೆ ನನಗೆ ಎಕ್ಸ್ಪೀರಿಯನ್ಸ್ ಹೆಚ್ಚು ಇರೋದು ಸರ್, ಔಷಧಿ ಒಳಗೆ ಆಟೋಮೆಟಿಕ್ ನಾನು ನ್ಯಾಚುರಲ್ ಸ್ಪ್ರೇದಾಗ ಹೋಗಿಬಿಡ್ತೈತಿ ರೀ. ಮೊದಲು ಗಿಡ ಒಂದು ಹೆಲ್ದಿ ಬತ್ತು, ತೆಳಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬತ್ತು, ಇದನ್ನು ಬತ್ತು ತಪ್ಪಲು ಸ್ಟ್ರೆಂತ್ ಗಿಡ ತೆಳಗೆ ಪರ್ಫೆಕ್ಟ್ ಇದನ್ನು ಇತ್ತಂದ್ರೆ ಸರ್, ರೋಗ ಒಟ್ಟ ರುಜಿನೂ ನಮ್ಗೆ ಒಟ್ಟ ಕಾಡೋದಿಲ್ಲ ರೀ ಸರ್, ಕಾಡೋದಿಲ್ಲ ಸರ್. ಮತ್ತು ಬ್ಯಾಸಿಗೆ ಆಗೂ ಕಡ್ಡಿ ಏನು ತಯಾರು ಮಾಡ್ತಿರಲ್ಲ ಸರ್, ಕಡ್ಡಿ ತಯಾರು ಮಾಡೋ ಹೊತ್ತಿನಾಗ ಬ್ಯಾಸಿಗೆನ ರೋಗ ಅದಕ್ಕೆ ಫುಲ್ ಅದನ್ನು ಡೆವಲಪ್ ಇಟ್ಬಿಟ್ಟಿದ್ದೇವೆ ಅಂದ್ರೆ ಸರ್, ಅದಕ್ಕೆ ಯಾವುದೂ ರೋಗ ಅಟ್ಯಾಕ್ ಇರ್ಲಿಕ್ಕಂದ್ರೆ ಮುಂದೆ ನಮಗೆ ಮನೆ ಮೇಲೆ ಏನತ್ತಿರಲ್ಲ ರೀ. ಬ್ಯಾಸಿಗೆ ಇದ್ದಂಥವನ ಮನೆ ಮೇಲೆ ಕಾಡ್ತಾವ್ರಿ ಸರ್. ಬ್ಯಾಸಿಗೆನ ನಾವು ಅದನ್ನು ಇದನ್ನು ಮಾಡ್ಲಿಕ್ಕೆ ರೀ ಮನೆ ಮೇಲೆ ಕಾಡುವುದಿಲ್ಲ ರೀ. ಮೇನ್ ನನ್ನ ಅನುಭವ ಪ್ರಕಾರ ಏನತ್ತಿರಲ್ಲ ಸರ್, ಮ್ಯಾಲೆ ನಾವು ಸ್ಪ್ರೇ ಕೊಡೋದು ಏನತ್ತಿಲ್ಲ, ಹೆಚ್ಚಿಂದ ಏನತ್ತಿರಲ್ಲ ರೀ, ಅವಶ್ಯ ಹೆಚ್ಚು ಇದನ್ನಿಲ್ಲ ರೀ ಸರ್. ಕೆಳಗೆ ಫಸ್ಟ್ ಸೆಫಿಶಿಯಂಟ್ ಗಿಡಕ್ಕನ ಆಹಾರನ ಫುಲ್ ಬೇಕ್ರಿ ಸರ್. ಅಂದ್ರೆ ಸಾಕಷ್ಟು ಪ್ರಮಾಣದೊಳಗೆ ನೀವು ತಿಪ್ಪೆ ಗೊಬ್ಬರ, ಕುರಿ ಗೊಬ್ಬರ, ಮೈಕ್ರೋನ್ಯೂಟ್ರಿಯೆಂಟ್ಸು ಇವೆಲ್ಲ ಕೊಡಬೇಕು ಅಂತಂತೀರಿ. ಯಾವ ರೀತಿ ಇಳುವರಿ ಹೆಚ್ಚಾಗ್ತದೆ ಅದೇ ರೀತಿಯಾಗಿ ಆಹಾರವನ್ನು ಕೂಡ ನಾವು ಕೊಡಬೇಕ್ರಿ ಸರ್. ಈಗ ಇಳುವರಿ ಹೆಚ್ಚಾದಂಗೆ ಏನತ್ತಿರಲ್ಲ ಸರ್, ನಮಗೆ ಈಗೇನೋ ನಾವು ರೈತರ ಒಂದು ಆಸೆಗಾಗಿ ಇದನ್ನಾಗಿ ಹೆಚ್ಚು ಲೋಡಾಗಿ ಏನತ್ತಿರಲ್ಲ ರೀ, ಲಿಮಿಟೇಷನ್ ಬಿಟ್ಟು ತೆಗೆದಿರ್ತೀವಿ ಸರ್. ಗಿಡ ಎಲ್ಲ ಜೈಗಿ ತೆಗೆದು ಬಿಟ್ಟಿರ್ತೈತಿ ರೀ. ಅದು ನಾವು ಅದಕ್ಕೆ ನಮ್ಮ ಒಂದು ಸಿಡಿಲ್ ಲೆಕ್ಕದೊಳಗೇನು ಹೋದಿ ಒಂದನ ರೀ, ಮುಂದಿನ ಕಾದ್ ನಮಗೆ ಇದನ್ನೇ ಮಾಡೋದಲ್ಲ ಸರ್. ಈಗ ಸರ್ ಮಿನಿಮಮ್ ಈಗ ನಾವು ಮಾಡೋದಕ್ಕೆ ಎವರೇಜ್ ಒಂದಿಟ್ಟು ಹೆಚ್ಚು ಮಾಡೋದಕ್ಕೆ ಕಮ್ಮಿ ಮಾಡೋದಕ್ಕೆ ರೀ ಒಟ್ಟು ಟೋಟಲ್ದಾಗ ಎಷ್ಟು ಸರ? ಒಂದು ನಾವು ಭಾಳ ಮಾಡಿದೀವಿ ಅಂದ್ರೆ ಒಂದು ಎಕರೆಗೆ ಒಂದು 50,000 ರೂಪಾಯಿ ಹೆಚ್ಚಾಗ್ಬೋದು ರೀ. ನಾರ್ಮಲ್ವಾಗಿ ಎಲ್ಲರೂ ಮಾಡೋಕಿತ್ತೂ ಏನತ್ತಿರಲ್ಲ, ನಾವು ಹೆಚ್ಚ ಮಾಡ್ತಾನಪ್ಪ ಹೆಚ್ಚ ಮಾಡ್ತಾನಂದ್ರೆ ಒಂದು 50,000 ರೂಪಾಯಿ ಹೆಚ್ಚಾಕದ್ರಿ ಸರ್. ಗೊಬ್ಬರ ಬತ್ತು ಇದನ್ನ ಬತ್ತು ರೀ ಸರ್. ನಾವು 2-3 ಟನ್ ಮನಕ್ಕೆ ತೆಗೆದೀವಿ ಅಂದನಾರ ಸರ್, 50,000 ರೂಪಾಯಿ ಕಮ್ಮಿ ಮಾಡಿ 3 ಟನ್ ಮನಕ್ಕೆ ತೆಗೆದೀವಿ ಅಂದನಾರಿ. ರೈತರಿಗೆ ಏನಾಗ್ಬಿಡತ್ತಿ, ನೀವು 50,000 ರೂಪಾಯಿ ಹೆಚ್ಚು ಮಾಡಿ ಅವ್ನು 8 ಟನ್ ಮನಕ್ಕೆ ತೆಗೆದಂದನಾರಿ. ರೈತರಿಗೇನು ಈಗಿನ ಕಾಳಿನ ರೇಟ ಔಷಧ ರೇಟ ಎಲ್ಲ ಟ್ಯಾಲಿ ತೆಗೆದ್ರು ಏನತ್ತಿರಲ್ಲ ಸರ್. ಮಿನಿಮಮ್ ಈಗಿನ ಇದ್ರೊಳಗೆ 5 ಟನ್ ಬಂದ್ರೆ ಅಷ್ಟೇ ಏನತ್ತಿರಲಿ, ಅವನು ಬದುಕಲಾಕ ಚಾನ್ಸಸ್ ಐತೆ ರೀ ಸರ್. ನಾವು 3 ಟನ್ ಮನಕ್ಕೆ ತೆಗೆದೀವಿ ಅಂದ ನಾನು ಅದ್ರೊಳಗೆ 3 ಟನ್ ಆಗಿ ಏನತ್ತಿರಲ್ಲ ಸರ್, 1-2 ಟನ್ ಖರ್ಚು ಹೋಗಿಬಿಡ್ತೈತೆ ರೀ ಸರ್. 2 ಟನ್ ಖರ್ಚು ಹೋಗತ್ತೆ ರೀ ಸರ್. ಈಗಿನ ವರ್ತಮಾನದಾಗ 2 ಟನ್ ಖರ್ಚು ಹೋಗತ್ತೆ ರೀ. 2 ಟನ್ ಖರ್ಚು ಹೊತ್ತು ಮನೆಯವ್ರು ನಾವು ದುಡ್ದಿದ್ದು ಇದನ್ನ ಲಾಭಾಂಶ ಏನತ್ತಿರಲ್ಲ ಸರ್, ಭಾಳ ಇದನ್ನಾಗೋದಲ್ಲ ರೀ. ಮಿನಿಮಮ್ ರೈತರು 4-5 ಬಿದ್ದಾಗ ನಾನು ಅಷ್ಟೇ ಏನತ್ತಿರಲ್ಲ ದ್ರಾಕ್ಷಿ ಮಾಡಿದ್ದನ್ನು. ಈಗ ಮೊದಲ ಬುಲ್ ಕಾಪರದು 50-100 ತನ ಕೆಜಿ ತೊಗೊಂಡಿದ್ವಿ ನಾವು. ಅವಾಗೂ ಸ್ಯಾಟಿಸ್ಫ್ಯಾಕ್ಷನ್ ರೇಟ 100, 90, 100, 110 ಇತ್ತು ರೀ. ಈಗಾದ್ರೂ ದೀಡ್ಸೆ 1.70 ಅಂದ್ರೆ ಈಗಿನ ರೇಟಿಗೆ ಆಗಿನ ಔಷಧ ರೇಟಿಗೆ ಟ್ಯಾಲಿ ಮಾಡಿದ್ರೆ ಭಾಳ ವೇರಿಯೇಷನ್ ಐತ್ರಿ ಸರ್, ಭಾಳ ವೇರಿಯೇಷನ್ ಐತ್ರಿ ಸರ್. ಕಾಫರ್ ಅವಾಗ 50 ಐತ್ರಿ ಸರ್. ನಾವು ಇದನ್ನ ಮಾಡಿದಾಗ 50 ರೂಪಾಯಿ ಕೆಜಿನೇ ಐತ್ರಿ ಸರ್. ಈಗ ಅದ 2-2.80 ತನ ಹೋಗ್ಯತ್ರಿ ಸರ್. ಅಂದ್ರೆ ಎಲ್ಲ ಏನು ಇನ್ಪುಟ್ಸ್ ಏನದವ ಅದ್ರದ್ದು ರೇಟ್ ಹೆಚ್ಚಾಗ್ಯವ. ರೇಟ್ ಹೆಚ್ಚಾಗ್ಯವ. ಆದ್ರೆ ಯಾವ ರೀತಿ ನಮಗೆ ಮನುಕಕ್ಕೆ ಧಾರಣಿ ಬರಬೇಕು, ಆ ಧಾರಣಿ ಬರ್ತಾ ಇಲ್ಲ ಅಂತೀರ? ಧಾರಣಿ ಬರ್ತಾ ಇಲ್ಲ ಸರ್, ಬರ್ತಾ ಇಲ್ಲ ರೀ. ಮತ್ತೆ ನಾವು ಇಲ್ಲಿನೊಳಗೂ ಕಮ್ಮಿ ತೆಗೆದೀವಿ ಒಂದನ ರೀ, ಅಷ್ಟನ್ನು ಇದನ್ನೈತ್ರಿ ಸರ್, ಅಷ್ಟೇ. ಈಗ ತಾವು ಹೇಳ್ತಾ ಇದ್ದೀರಿ ಆಹಾರವನ್ನು ಹೆಚ್ಚಿಗೆ ಕೊಡಬೇಕು, ಸಾವಯವ ಗೊಬ್ಬರ ಹೆಚ್ಚಿಗೆ ಕೊಡಬೇಕು ಅಂಥೇಳಿ. ಈಗ 1 ಎಕರೆ ಏನೋ ಮ್ಯಾನೇಜ್ ಮಾಡ್ಬೋದು, 2 ಎಕರೆ ಮ್ಯಾನೇಜ್ ಮಾಡ್ಬೋದು. ಆದ್ರೆ 5 ಎಕರೆ 10 ಎಕರೆ ಇದ್ದಂಥವ್ರು ಇಷ್ಟು ಪ್ರಮಾಣದೊಳಗೆ ನಾವು ತಿಪ್ಪೆ ಗೊಬ್ಬರ ಕೊಡಬೇಕು, ಕುರಿ ಗೊಬ್ಬರ ಕೊಡಬೇಕು ಅಂತಂದ್ರೆ ಕಷ್ಟ ಆಗ್ಲಿಕ್ಕಿಲ್ರಿ? ಅದು ಕಷ್ಟ ಆಕದ್ರಿ ಸರ್, ಕಷ್ಟ ಆಕದ್ರಿ. ಎಷ್ಟು ಏನಿದಿಲ್ಲ ಸರ್, ಈಗೇನು ನಾವು ಆಗಲೇ ಹೇಳಿದಿರಲ್ಲ ರೀ, ಹೆಚ್ಚು ಬೆಳೆದಾರ, ಹೆಚ್ಚು ಏನು ಭಾಳ ನಿರೀಕ್ಷೆ ಇರಲಿಲ್ಲ. ಹೆಚ್ಚು ಐತೆ ಅಂದ್ರೆ ಈಗ 4-5 ಎಕರೆ ಐತೆ ಅಂದ್ರು ಸರ್, ಅವ್ರದ್ದು ಮಿನಿಮಮ್ ಎವರೇಜ್ ಏನೈತಿರಲ್ಲ ಸರ್, 8 ಟನ್ನರೇ 4-5 ಟನ್ನರೇ ಬೇದಾನ್ ಬೀಳಂಗ ಬೇಕ್ರಿ ಸರ್. ಹೆಚ್ಚಿದ್ದವ್ರದ್ದಾದ್ರೂ ಸರ್ ಅದರ ಆಳಿಂದು ಇದನ್ನ ಎಲ್ಲ ನಾವು ಖರ್ಚು ಮಾಡಿದ್ರೂ ಏನೈತಿರಲ್ಲ ರೀ, ನಾವು ರೈತಕ್ಕೆ ಉಳಿಬೇಕಾದ್ರೂ ಏನೈತಿರಲ್ಲ, 1 ಎಕರೆಗೆ 5 ಏನೈತಿರಲ್ಲ ಸರ್, ಬೇದಾನ್ ಬೀಳಬೇಕ್ರಿ ಸರ್ ಕಂಪಲ್ಸರಿ. ಅಷ್ಟು ವ್ಯವಸ್ಥೆ ಮಾಡ್ಕೊಳ್ಬೇಕ್ರಿ ಸರ್ ನಾವು. ಅಂದ್ರೆ ಪ್ರಕಾಶ್ ಅವರೇ, ಈಗ ನನಗೆ ಹೇಳ್ರಿ, ಒಂದು ಸರಾಸರಿ ಸಾಮಾನ್ಯವಾಗಿ ದ್ರಾಕ್ಷಿ ಇಳುವರಿ 1 ಎಕರೆಗೆ ಎಷ್ಟು ಬೀಳ್ತದೆ, ಮತ್ತು ನೀವು ಹೇಳುವಂಥ ಒಂದು ಪದ್ಧತಿಯಿಂದ ಎಷ್ಟು ಹೆಚ್ಚಳ ಆಗ್ತದೆ, ಎಷ್ಟು ಬರ್ತದೆ ಹೇಳ್ತೀರಿ? ನಾವು ಈಗ ಹೇಳೋದ್ರಿ ಸರ್ ಆಲ್ಮೋಸ್ಟ್ ಸರ್ ಎಲ್ಲನೂ ಸರ್ ಈಗ ಹೆಚ್ಚಿದವರು ಸರ್ 3-3.5 1 ಎಕರೆಗೆ ಏನತ್ತಿರಲ್ಲ ರೀ, 3.5-4 ಏನದು ಗಿಡಕ್ಕೆ ಅವ್ರಿಗೆ ರೀ 1.60 ತನಕ ಏನತ್ತಿರಲ್ಲ ರೀ ಕಾಯಿ, ಹಸಿಕಾಯಿ ರೀ 16 ಟನ್ 1 ಎಕರೆಗೆ ಏನತ್ತಿರಲ್ಲ ರೀ 16-13 ಟನ್ ಬೆಳೀತಾರೆ ಸರ್, ಎವರೇಜ್ ರೀ ಸರ್. ನಾವೀಗ ನಾವೇನು ಒಂದು ಸ್ವಲ್ಪ ಇದನ್ನು ಏನಿದ್ರಲ್ಲ ನಾವು ಹೆಚ್ಚು ಕಟ್ಪಟ್ಟು ಇದನ್ನು ಮಾಡಿ ಇದನ್ನು ಮಾಡೋದ್ರಿಂದ ನಮ್ಮೂ ಏನೈತಿರಲ್ಲ ಸರ್, 20-24 ಟನ್ ತನೂ ಏನೈತಿರಲ್ಲ. ಒಂದು ಸ್ವಲ್ಪ ನಮ್ಮ ಒಂದಿಟ್ಟು ಹೆಚ್ಚು ಹಾಕೋರಿ ಸರ್ ಖರ್ಚು, ಹೆಚ್ಚು ಹಾಕೋಂದ್ರೂ ಟೋಟಲ್ದಾಗ ಏನು 1 ಎಕರೆ ಹಿಂಬಾಲ 1-50,000 ಅದು ಹೆಚ್ಚು ಹಾಕೋರಿ ಸರ್, ಅದಕ್ಕಿಂತ ಏನು ಹೆಚ್ಚಿಲ್ಲ ರೀ. ಈಗ ಒಬ್ರು ನಾವು ನಿಮ್ಗೆ ಖರ್ಚು ಭಾಳ ಮಾಡ್ತೀವಪ್ಪ ಇದನ್ನು ಆತಾರ, ಒಬ್ರು 20 ಎಕರೆ ಪಡೋದವರು ಅದು ಇದನ್ನು ಅದಾರ ರೀ, ಖರ್ಚು ಹಾಕೋವು ನಿಮ್ಮ ಔಷಧಿಗೆ ನಮ್ಮ ಔಷಧಿಗೆ ಹಾಸತ್ತೆ ಹಿಂಗೆ ಅವ್ನು ಕುತ್ತಾಗ ಏನತ್ತಿರಲ್ಲ ರೀ, ಡಿಸ್ಕಷನ್ ಆಯ್ತು ಚರ್ಚೆ ಆಯ್ತು ರೀ. ಟೋಟಲ್ ಟ್ಯಾಲಿ ಮಾಡಿದ್ರೆ ನಾನು ರೀ, ಟ್ಯಾಲಿ ಮಾಡಿದ್ರೆ ಅವರಿಗೆ ನನಗೆ ಏನು ಭಾಳ ವೇರಿಯೇಷನ್ ಬರಲಿಲ್ಲ ರೀ ಸರ್. ನಮ್ಮ ಮಾಡೋದಕ್ಕೆ ಅವ್ರು ಮಾಡೋದಕ್ಕೆ ನಮ್ಮ ಔಷಧಿ ಒಳಗೆ ಅವರು ಹೆಚ್ಚು ಬಂದರು, ಗೊಬ್ಬರದಾಗಷ್ಟು ಏನತ್ತಿರಲ್ಲ ರೀ, ನಮ್ಮ ಗೊಬ್ಬರದಾಗ ಅದಕ್ಕಂತರೂ ಹಾಕೋದೇನು ಕಮ್ಮಿ ಮಾಡೋದಲ್ಲ ರೀ ಸರ್ ಗೊಬ್ಬರ. ಈಗ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಡೋದಾಗಲಿ ರೀ, ಲಿಕ್ವಿಡ್ ಆಗಲಿ ಹಾಕೋದಾಗಲಿ ಯಾವ ಏನತ್ತಿಲ್ಲ ರೀ, ಕಮ್ಮಿ ಮಾಡೋದಲ್ಲ ರೀ ಸರ್. 1-50,000 ಹೆಚ್ಚು ಹಾಕೋರಿ ಸರ್, ಆದರೆ ನಮಗೆ ಏನತ್ತಿರಲ್ಲ ರೀ, ಮಿನಿಮಮ್ ಕಮ್ಮಿ ಅಂದ್ರೂ ಏನತ್ತಿರಲ್ಲ ರೀ. ಇದನ್ನು 20-24 ಟನ್ ರೀ ಸರ್, ಇದನ್ನು ಅಗದಿ ಸರಾಸರಿ ಎವರೇಜ್ ರೀ. ಅವು ಹೆಚ್ಚಿನ ಒಬ್ಬರು ಕಟ್ಪಟ್ಟಿ ಮಾಡಿದವರು ರೈತರು ಇದನ್ನಿದ್ದವರು ಅದಂತರೂ ಏನು ಹೇಳೋದು ಬೇಡ್ರಿ ಸರ್. ಅಂದ್ರೆ ಒಂದು ಗರಿಷ್ಠ ನೀವು ಚಲೋತ್ನಾಗೆ ಅವ್ರು ಮೇಂಟೈನ್ ಮಾಡ್ಯಾರ, ಸಾಕಷ್ಟು ಆಹಾರ ಕೊಟ್ಟಾರ, ಒಂದು ಗರಿಷ್ಠ ಅಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಬೆಳೆಯೋದಕ್ಕೆ ಬೆಳೆದಂಥವ್ರಿದ್ದಾರೆ, ಎಷ್ಟು 1 ಎಕರೆಗೆ ಗರಿಷ್ಠ ಎಷ್ಟು ಬೆಳೆದಾರ? ಗರಿಷ್ಠ ಬೆಳೆದವರು 1 ಎಕರೆಗೆ ಏನಿದ್ರಲ್ಲ ಹೊಸತೆ, ಈಗ ಒಂದು 100 ಪ್ಲಾಟ್ ಹೊಸತೆ ರೀ, ಒಬ್ರದು 800-900 ಬಾಡಿ ಇತ್ತು ರೀ ಸರ್, 800-900 ಬಾಡಿ ಇತ್ತು ಹೊಸತೆ ಅದ ರೀ, ಮೊದಲೇದಂತರೂ ಬಿಟ್ಟು ಬಿಡ್ರಿ ಸರ್. 8 ಟನ್ ಬೇದಾನ್ ಕೂತಿರ ಅವ್ರದ್ದು, ಒಬ್ರದ ನಮ್ಮ ಉಪಾಧ್ಯಕ್ಷ ಇರ್ತಾರೆ ರೀ, 7.5 ರೀ ಸರ್, ಎರಡು ಅರವತ್ತಾಗಿತ್ತು ಸರ್. 26 ಟನ್ ಹಸಿಕಾಯಿ, 26 ಟನ್ ಆಗಿತ್ತು. ಮತ್ತು ಇನ್ನೊಂದು 1300 ಬಾಡಿ ಐತ್ರಿ ಸರ್. ಅದು 1300 ಬಾಡಿ ಇದ್ರ ಸರ್ 40 ಟನ್ ಹಸಿಕಾಯಿ ಆಗಿತ್ತು ರೀ. 40 ಟನ್ ಹಸಿಕಾಯಿ, ಹಾಂ, ಇದನ್ನು 1.25 ಎಕರೆ ಆಗತ್ತೆ ಸರ್. 1.25 ಎಕರೆ ಸರ್. ಹೆಚ್ಚಾಕಮ್ಮ ಒಂದು 10-20 ಪ್ಲಾಟ್ ಏನೈತಿರಲ್ಲ ಸರ್. ರಗಡ್ ಎಲ್ಡೂ ಬಿದ್ದವ್ರಿ ಸರ್, ಎಲ್ಡೂ. ಅವರು 2-3-60 ತನಕನೂ ಏನೈತಿರಲ್ಲ ರೀ. 36 ಟನ್ ರೀ ಹಸಿಕಾಯಿ ರೀ, 36-38 40 ತನಕನೂ ಆಗ್ಯಾರ ಸರ್. ಅಂದ್ರೆ ಭಾಳಷ್ಟು ಬದಲಾವಣೆ ನೀವು ಏನು ತಂತ್ರಜ್ಞಾನ ಕೊಟ್ಟರಿ, ಅದರ ನಂತರ ಭಾಳಷ್ಟು ಬದಲಾವಣೆ ಇಳುವರಿ ಒಳಗೆ ಆಗಿದ್ದನ್ನ ತಾವು ಹೇಳ್ತಾ ಇದ್ದೀರಿ. ಇದು ಅದ್ಭುತವಾದಂಥ ಒಂದು ಬದಲಾವಣೆ. ಅದರೊಳಗೆ ಆರ್ಥಿಕತೆ ಕೂಡ ಸಿಕ್ಕಾಪಟ್ಟೆ ಹೆಚ್ಚಾಗಿರೋದನ್ನು ನಾವು ನೋಡ್ತೇವೆ. ಎಲ್ಲಿ 16 ಟನ್ನಲ್ಲಿ 26 ಟನ್ನು, 30 ಟನ್ನು, 36-38-40, ಇದು ಭಾಳ ವ್ಯತ್ಯಾಸ ಆಯ್ತಲ್ಲ. ಇದನ್ನು ನೋಡಿದ ಕೂಡಲೇ ರೈತರು ಆಕರ್ಷಿತರಾಗಿ ನಿಮ್ಮ ಕಡೆ ಬಂದರು ಅಂತೀರಿ? ಒಂದೇನು ಸರ್ ಇದ್ರ ಒಳಗೆ ರೀ, ಒಬ್ಬೊಬ್ಬರು ಏನು ಮಾಡ್ತಾರೆ ಸರ್, ನಮ್ಮ ಟೆನ್ಷನ್ ಒತ್ತಡದಾಗ ನಾವು ಏನು ಮಾಡ್ತೀವಿ, ಕೆಲಸ ಅವ್ರು ಹೇಳ್ತಿದ್ವಿ ಅಂದ ಪರ್ಫೆಕ್ಟಾಗಿ ಹೇಳ್ಬೇಕ್ರಿ ಸರ್. ಈಗ ಮೊದಲು ಒಮ್ಮೆ ಬಂದರು, ಒಮ್ಮೆ ಅವ್ರಿಗೆ ಬರೆದು ಕೊಟ್ಟರೆ ಹೇಳಿದೀವಿ, ಹಂಗಿಲ್ಲರಿ ಸರ್. ಕ್ಲೈಮೇಟ್ ಏನೋ ವೇರಿಯೇಷನ್ ಆದ್ರೂ ಸರ್, ಪ್ರತಿಯೊಬ್ಬರಿಗೇನು ಅವ್ರಿಗೆ ಫೋನ್ ಹಚ್ಚಲಾರ್ದ, ಕಾಂಟ್ಯಾಕ್ಟ್ ಮಾಡಲಾರ್ದ, ಏನತ್ಲೆ ಔಷಧಿ ಹೊಡಿಬಾರ್ದೇಳಿ. ನಾ ಇವತ್ತು ಒಂದು ಹೇಳಿಬಿಟ್ಟಿದ್ದೆನ ಅವ್ರು ನಾವು ಹೊಡ್ಯಾರಿದ್ರು ರೀ, ನನಗೆ ಕಾಂಟ್ಯಾಕ್ಟ್ ಮಾಡೇ ಹೊಡಿಬೇಕ್ರಿ. ಕ್ಲೈಮೇಟ್ ಚೇಂಜ್ ಆಗಿತ್ತು ಅಂದ್ರೇನ ರೀ, ಆ ಔಷಧಿ ತೆಗೆದು ಸಡನ್ಲಿ ಚೇಂಜ್ ಮಾಡಿರ್ತಾನೆ ರೀ. ಅದು ಒಂದು ಎಕ್ರೂಟಿ ರೈತರಿಗೆ ನಮಗೆ ಡಿಸ್ಕಷನ್ದಾಗ ಸರಿ ಬರೋದು ಅಂದ್ರೇನಾರ ಸರ್, ಇದು ಒಂದು ಮೇನ್ ಭಾಳ ಇದನ್ ರೀ ಸರ್. ಈಗ ನಾ ಒಂದು ಮೊದಲು ಒಂದು ದಿವಸ ಒಂದು ಏನೋ ಹೇಳಿದ್ನಿ, ಅದನ್ನು ಅವ್ರು ಆ ಕ್ಲೈಮೇಟ್ ಸರಿ ಐತೆ ಅಂತ ಹೇಳಿ ನಾ ಹೇಳಿಬಿಟ್ಟಿರ್ತಿದ್ನಿ. ಅದನ್ನು ಕ್ಲೈಮೇಟ್ ಕೆಟ್ಟು ಬಿಟ್ಟಿರ್ತೈತ್ರಿ ಸರ್. ಕೆಟ್ಟು ಬಿಡ್ತಾನ ಏನತ್ತಿಲ್ಲ, ಕೆಟ್ಟತನ ಇಟ್ ಚೇಂಜ್ ಆತಂದ ಅದನ್ನು ಹೊಡಿಬಾಡಪ್ಪ ಅಂತ ಹೇಳಿಬಿಟ್ಟಿರ್ತಾನೆ ರೀ. ಮತ್ತು ನಾವು ಹೇಳೋದು ಕಿತ್ತನೂರು ಸರ್ ಏನತ್ತಿಲ್ಲ ರೀ, ಮಾಡೋರಲ್ಲಿನೂ ಭಾಳ ಅಷ್ಟ ಜಾಗರೂಕತೆಯಿಂದ ಏನು ಮಾಡ್ತಾರಲ್ಲ, ಅವ್ರ ಪ್ರತಿಫಲನೂ ಅವ್ರು ದುಡ್ದಿದ್ದ ಅವ್ರಿಗೆ ಇದನ್ ಸರ್. ಅವರು ನಾವು ಹೇಳಿದೀವಿ ಸರ್, ಅವ್ರು ಹೇಳಿದೀವಿ ಇನ್ನು ಮಾಡೋದು ನಾಳೆ ಮಾಡಿದ್ರೆ ಅದು ಬೆನಿಫಿಟ್ ಆಗಲ್ಲ. ಮಾಡೋರು ಅಷ್ಟಾಗಿ ಎಕ್ರೂಟಿ ಮಾಡ್ತಾರೆ ಸರ್, ಅಷ್ಟ ಎಕ್ರೂಟಿ ಮಾಡ್ತಾರೆ. ಹಿಂಗಾಗಿ ಅವರಿಗೆ ನಮಗೆ ಒಂದು ಇದನ್ನ ಸರ್ ಹೆಸ್ ತೆಗಿಲಕ್ಕ ಇದನ್ನು ಪ್ರಯತ್ನ, ಇಬ್ಬರದು ಶ್ರಮ ಬೇಕ್ರಿ ಸರ್, ಇಬ್ಬರದು ಶ್ರಮ ಬೇಕ್ರಿ. ಈಗ ತಾವು ರೈತರಿಗೆ ಎಷ್ಟು ಜನ ರೈತರಿಗೆ ಹಿಂಗೆ ಮಾರ್ಗದರ್ಶನ ಮಾಡಿ ಅವರ ಒಂದು ಏನು ಕೃಷಿ ಬೆಳೆ ಬೆಳೆ ಆರ್ಥಿಕತೆ ಬದಲಾಗುವಂಗ ಮಾಡಿದ್ದೀರಿ? ಎಷ್ಟು ಜನ ರೈತರಿಗೆ ತಾವು ಮಾರ್ಗದರ್ಶನ ಮಾಡ್ತಾ ಇದ್ರಿ? ಏಗಿಲ್ಲಂದರೂ ಹೊಸ ಪಡ ಇದನ್ನು ಹಿಡ್ಕೊಂಡು ಏನತ್ತಿಲ್ಲ ರೀ, ಸೌಳಿಗೆಯಲ್ಲಿ ಒಂದು ಮಿನಿಮಮ್ ಒಂದು 90 ಹಿಡ್ಕೊಂಡು 100 ಜನ 100 ರೈತರ ಅಕ್ಕರ್ ಸರ್. ರೈತರಂದ್ರೆ ಒಟ್ಟು ರೀ ಸರ, ಕಸ್ಟಮರ್ ಅಂದ್ರೆ ದೋಸ್ತರು ಬತ್ತು, ಇದನ್ನೂ ಬತ್ತು, ಒಟ್ಟು ನಾವು ಎಲ್ಲ ಒಬ್ಬ ರೈತರ. ಆದ್ರೆ ಒಂದು ಇದನ್ನು ವಿದ್ಯೆ ಇದ್ದಿದ್ದು ಏನತ್ತಿರಲ್ಲ ರೀ, ಎಲ್ಲರಿಗೆ ಹಚ್ಕೊಂಡ್ರೆ ನನ್ನ ಒಬ್ಬನನ್ನು ಇದನ್ನು ಆಗುತ್ತಾನು ಏನತ್ತಿರಲ್ಲ ರೀ, ಒಂದು ಹಂಚ್ಕೊಂಡು ಇದನ್ನು ಮಾಡ್ತೀವಿ ಸರ್. ನಾವೇನೋ ಒಬ್ಬರು ಮೇಸ್ತ್ರಿಗತೆ ಏನತ್ತಿರಲ್ಲ ರೀ, ಅವ್ರ ಜೋಡಿ ಏನು ಫೀ ಇಲ್ಲ ರೀ, ಅವ್ರ ಜೋಡಿ ಏನು ಇದನ್ನು ಇಲ್ಲಪ್ಪ, ಒಂದು ವರ್ಷಕ್ಕಿಂತಿಷ್ಟು ಕೊಡಬೇಕು ಅಂತ ಏನು ರೆಸ್ಟ್ರಿಕ್ಷನ್ ಇಲ್ಲ. ಅವ್ರು ಕೊಡ್ತೀನಂದ್ರೂ ನಮಗೆ ಬರಬಾಡಪ್ಪ ಅಂತ ಹೇಳಿ ಏನತ್ತಿರಲ್ಲ, ಅವ್ರ ಕಡೆ ತೊಗೊಳ್ಳೋದು ಏನಿಲ್ಲ ರೀ ಸರ್. ಏನು ನಂಬದೂ ಇದನ್ನಿದ್ರೆ ಈಗ ಇಲ್ಲಿವರೆಗೆ ಮಾಡಿದ್ರೊಳಗಾದ್ರೂ ಏನತ್ತಿರಲ್ಲ ಸರ್, ಏನು ತೊಂದಿಲ್ಲ ರೀ ಸರ್, ಏನು ತೊಂದಿಲ್ಲ. ರೈತರ ಈಗ ಸಾಯಂಕಾಲ ಒಂದು ತಾಸು ಹೋಗಿ ಕೂತಿರ್ತೀವಿ ರೀ, ಎಲ್ಲರೂ ಔಷಧ ಟೈಮ್ದಾಗ ನಮಗೆ ಎಮರ್ಜೆನ್ಸಿ ಇರೋದನ್ನು ಒಂದು ತಿಂಗಳ ಎರಡು ತಿಂಗಳ ಎರಡು ತಿಂಗಳು ಆ ಟೈಮ್ದಾಗಿದ್ದಾಗ ಒಂದು ಔಷಧಿ ಅಂಗಡಿಯಾಗ ಒಂದು ತೊಂದಲ್ಲಿ ಕುಡಿಯೇ ಬಿಡ್ತೀವಿ ರೀ. ಈಗ ಅಲ್ಲೇ ಬೇರೆ ಕಡೆ ಚರ್ಚೆ ಇದನ್ನು ಮಾಡೋಕಿತ್ತು ನಾನು ಏನತ್ತಿರಲ್ಲ ರೀ, ಎಲ್ಲ ಕುಡಿದೇವು ನಾನು. ಇನ್ನು ನೀವೇನು ಮಾಡಿದ್ರಿ, ನೀವೇನು ಮಾಡಿದ್ರಿ, ಒಟ್ಟು ಒಂದು ಎಲ್ಲರೂ ನಾವೊಬ್ಬರು ರೈತರು ಅವರು ಒಬ್ಬರು ರೈತರು, ಅದಕ್ಕೆ ಏನು ಮಾಡಬೇಕು ಇದನ್ನು ಏನೈತಿರಲ್ಲ ರೀ, ನಮ್ಮ ಅನುಭವ ನಾವು ಹೇಳಿದ್ರಿ ಅವ್ರದ್ದು ಹಿಂಗೆ ಮಾಡ್ಕೋತ ಹೋಗ್ತೀವಿ ಸರ್. ಅಂದ್ರೆ ಒಟ್ಟು ನೀವು ಸೇವೆ ಅಂಥೇಳಿ ಇದನ್ನು ಮಾಡ್ತಾ ಇದ್ದೀರಿ, ಎಲ್ಲ ರೈತರಿಗೆ ಸರಿಯಾದ ಕಾಲಕ್ಕೆ ಕಾಲಕಾಲಕ್ಕೆ ನೀವು ಒಂದು ಮಾರ್ಗದರ್ಶನ ಮಾಡಿ ಅವರು ಸರಿಯಾದ ದಾರಿಯೊಳಗೆ ಹೋಗುವಂಗೆ ಮಾಡ್ತಾ ಇದ್ದೀರಿ. ಇಂಥ ಒಂದು ವಿಶ್ವಾಸ ಜನರಿಗೆ ಯಾವಾಗ ಬಂತು ನಿಮ್ಮ ಮೇಲೆ? ನಮ್ಮ ಮೇಲೆ ಬಂದು 15 ವರ್ಷ ಆತ್ರಿ ಸರ್. 3 ವರ್ಷದಾಗಂತೂ ಭಾಳ ಹೆಚ್ಚಾಗ್ಬಿಟ್ಟಿದೆ. 3 ವರ್ಷದಾಗ ಹೆಚ್ಚಂದ್ರೆ ಸರ, ನಾವೊಂದೊಂದು ಪ್ಲಾಟಕ್ಕೆ ರೀ ಸರ್ ಹೋಗು ಹೊತ್ತಿನಾಗ ಬೇರೆದಾರು ಒಬ್ರು ಇದ್ರೆ ನಾನು ಅವ್ರು ಏನತ್ಲೆ ಅವ್ರದ್ದೊಂದು ಉದ್ಯೋಗ ಇರ್ತೈತಿ, ಅದನ್ನು ಅವ್ರು ಉದ್ಯೋಗ ಮಾಡ್ತಿರ್ತಾರೆ. ಒಬ್ಬರಿಗೆ ನಾ ಹೋಗಿ ನಾ ಹೇಳಕ್ಕೆ ಹೋದ್ನೆ ನಾನು ಮಾಡಬಾರ್ದು, ನಾವೊಂದು ಹೆಂಗೋ ಇದನ್ನ ಇರ್ತೀವಿ ಮಾಡಬಾರ್ದು ಅಂತ ಹೇಳಿರಿ, ಅದೂ ಮಾಡಲಿಲ್ಲ. ಆದರೆ ಒಂದು ಏನ್ರಿ, ನಮ್ಮನ್ನು ಪ್ಲಾಟ್ ಇರೋದ್ರಿಂದ ಅವ್ರ ಪ್ಲಾಟಕ್ಕೆ ಒಂದು ನಮಗೆ ದರ್ಶನ ದೇವ್ರ, ನನಗೆ ದರ್ಶನ ದೇವ್ರ ರೀ, ಅದಕ್ಕೆ ಏನಾಗಬಾರ್ದು ರೀ. ಅದಕ್ಕೆ ತೊಂದರೆ ಆದ್ರೆ ಅದನ್ನು ಅವ್ರು ಕರೆದ್ರೆ ಸಡನ್ಲಿ ಹೋಗಿ ಬಿಡ್ತೀರಿ, ಅವ್ರು ಇರಲಿ ಇದನ್ನು ಇರಲಿ. ಆದರೆ ನಾವು ಒಬ್ಬ ರೈತರಿಗೆ ಈಗ ಒಬ್ಬರು ಮಾಡ್ಲತ್ತಾರ ಅಂದ್ರೆ ಅವ್ರಿಗೆ ಲುಸ್ಕಾನ್ ಆಗ್ಬಾರ್ದು, ಅವ್ರು ಲುಸ್ಕಾನ್ ಆಗ್ಬಾರ್ದು. ಆದಷ್ಟಾಂತದೊಳಗೆ ಈಗ ಒಂದು 2-3-4 ವರ್ಷನೇ ಏನತ್ತಿಲ್ಲ, ಯಾವರೇ ಈಗ ರೋಗ ಬಂದು ಅವ್ರದ್ದು ಏನೋ ಕಂಟ್ರೋಲ್ ಆಗಲಿಲ್ಲ, ಅವ್ರು ಕಂಟ್ರೋಲ್ ಆಗಲಿಲ್ಲ ನನ್ನ ಕರೆಸಿರಂದ ನಾನು ಏನತ್ತಿರಲ್ಲ ರೀ, ಹೋದ್ರಂದ್ರೂ ಏನತ್ತಿರಲ್ಲ ರೀ, ಅದು ಹೇಳಿದ್ದೀವಿ ರೀ ಸರ್. ನಮ್ಮ ಅನುಭವ ಎಷ್ಟು ಇರ್ತಾವೆ ಅವು ಕೌರ್ ಆಗಿದ್ರಿಂದ ಏನತ್ತಿಲ್ಲ, ಒಂದೊಂದು ಕೌರ್ ಆಗಣ ಅತಿ ಈಗ ನಾಲ್ಕೈದು ವರ್ಷನಾಗಂತರೂ ಏನತ್ತಿರಲ್ಲ ಹೆಚ್ಚಾಗಿರ್ತೀರಿ. ಅಂದ್ರೆ ದ್ರಾಕ್ಷಿ ಬೆಳೆಗಾರರು ಏನೇ ಒಂದು ಟ್ರೀಟ್ಮೆಂಟ್ ಕೊಡೋದಿತ್ತಂದ್ರು ನಿಮಗೆ ಕೇಳ್ಕೊಂಡೆ ಟ್ರೀಟ್ಮೆಂಟ್ ಕೊಡ್ತಾರೆ? ಹಾಂ, ಏನೇ ಕೊಡೋದಿತ್ತು ಕೇಳ್ಕೊಂಡೆ ಟ್ರೀಟ್ಮೆಂಟ್ ಕೊಡ್ತಾರೆ ಸರ್. ಅಂದರೆ ಏನೋ ಈಗ ಇದನ್ನು ಮಾಡೋದಿತ್ತು, ಇವತ್ತು ನಾ ಸಂಜೆ ಕೇಳಿದ್ರೂನು ಏನತ್ತಿರಲ್ಲ, ಏನೋ ಇದನ್ನಾದ್ರು ಅವ್ರದ್ದು ನನ್ನ ಹೆಸರು ತರಲಾಕೂ ಏನತ್ತಿರಲ್ಲ ಸರ್. ಮೇನ್ ಫಸ್ಟ್ ಕಾರಣೀಭೂತರು ಅವ್ರವ್ರು ಸರ್. ಈಗ ಇದನ್ನ ಇದು ಹೇಳ್ಯಾನಪ್ಪ, ಇದನ್ನು ಇದು ಹೇಳ್ಯಾನು, ಇನ್ನೆಲ್ಲಿ ಅವ್ರಿಗೆ ಫೋನ್ ಹಚ್ಚೋದು ಹೊಡಿಬೇಕು ನಮ್ಮ ಕೆಲಸ ನಿಮಗ ಅಂತ ಹೇಳಿ ಏನತ್ತಿರಲ್ಲ ರೀ. ಫಸ್ಟ್ ನಮ್ಮ ಹೇಳೋಕಿತ್ತೂ ಪ್ರಿಪ್ರೇಷನ್ ಅವ್ರದ್ದು ನನ್ನ ಮುಖ್ಯ ರೀ ಸರ್, ಅವ್ರದ್ದು ನನ್ನ ಮುಖ್ಯ ರೀ. ಅವ್ರದ್ದು ಇಬ್ಬರದೂ ನಮಗೆ ನಮ್ಮದು ಒಂದು ಪಟ್ಟು ಇತ್ತಂದ್ರೆ ಸರ್ ಅದಕ್ಕೆ ಸಕ್ಸಸ್ ಆಗ್ಲಾಕೂ ಅವ್ರದ್ದು ರೈತರದೂ ಮೂರು ಫಟ್ ನಮ್ಗಿತ್ತೂ ಎರಡು ಫಟ್ ಅವ್ರದ್ದು ಹೆಚ್ಚು ಬರ್ತೈತೆ ಸರ್. ಈಗ ಕಳೆದ 15 ವರ್ಷಗಳಿಂದ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ನೀವು ಹೇಳಿದ್ದನ್ನು ಚಾಚು ತಪ್ಪದೆ ಎಲ್ಲ ರೈತರು ಮಾಡ್ತಾ ಇದ್ದಾರೆ. ಈಗ ನೀವು ಹೇಳಿದ್ರಿ 16 ಟನ್ ಒಂದು ಎಕರೆಗೆ ಬರುವಲ್ಲಿ ಅದರ ಡಬಲ್ ಬರ್ತಾ ಇದೆ, 30, 32, 35 ಹಿಂಗೆ ಬರ್ತಾ ಇದೆ. ಮತ್ತು ಸರಳವಾಗಿ ವಿಶ್ವಾಸ ಕೂತೆ ಕೊಡ್ತದೆ, ಇದರೊಳಗೆ ಏನು ಸಂಶಯನೇ ಇಲ್ಲ ಅದರೊಳಗೂ ಸರಿ ವಿಶ್ವಾಸ ಕುಂಡಿರ್ಬೇಕಂದ್ರೆ ಹಿಂಗಿಲ್ಲ ಸರ್. ಎಲ್ಲ ದೇವ್ರ ಕೃಪೆನೂ ಒಂದು ಬೇಕ್ರಿ ಸರ್, ಬೇಕಾದಂಥ. ಈಗ ನಾವು ಎಲ್ಲ ತಿರುಗಾಡಾಗಿ ನೋಡಿದ್ರಿ ಸರ್, ಫುಲ್ ಅದರೊಳಗೆ ಎಕ್ಸ್ಪೀರಿಯನ್ಸ್ ಇದ್ದವರು ಸರ್. ಈಗ ಒಂದು 100 ಪ್ಲಾಟ್ ಅದಾವ್ರಿ ಸರ್, 100 ಪ್ಲಾಟ್ನಾಗ ಮಿನಿಮಮ್ ಒಂದು 10 ಪ್ಲಾಟ್ ಅದೇ ಡ್ಯಾಮೇಜ್ ಆಗಿರ್ತಾವ್ರಿ ಸರ್. ಇಲ್ಲಿವರೆಗೆ ನನ್ನ ಸರ್ವಿಸ್ದೊಳಗೆ ಏನತ್ತಿರಲಿಲ್ಲ ಸರ್, ಯಾವ ಅಂಥವು ಏನತ್ತಿರಲ್ಲ ರೀ, ಡ್ಯಾಮೇಜ್ ಆಗಿಲ್ಲರಿ ಸರ್, ಡ್ಯಾಮೇಜ್ ಆಗಿಲ್ಲ. ಈ ಸತ ಇಷ್ಟು ಕ್ಲೈಮೇಟ್ ಕೆಡ್ತಿರಲ್ಲ ಸರ್, ಕೆಟ್ಟರು ರೀ. ಒಂದು ಪ್ಲಾಟ್ 8 ಫುಟಿನ ಕಲ್ಲಿನ ಪ್ಲಾಟ್ ಪೆಂಡಲ್ ಪ್ಲಾಟ್ ಐತ್ರಿ ಅದು. ಫ್ಲವರಿಂಗ್ದಾಗ ಇದನ್ನಾದ್ರೂ ಟೋಟಲ್ ಪ್ಲಾಟ್ದೊಳಗೆ ರೀ, ಫ್ಲವರಿಂಗ್ ಟೈಮ್ದಾಗ ಒಂದು ಪ್ಲಾಟ್ ಕಾಳಜಿ ಆಡಿಸ್ತಾರೆ ಸರ್. ಅದು ಅಷ್ಟೂ ನನಗೂ ಮನಸ್ಸಿಗೆ ಆತ್ರಿ. ಅಂದ್ರೆ ಒಂದು ವರ್ಷ ನಾವು ಅದಕ್ಕೆ ಹಾಕಿ ಇದನ್ನು ಮಾಡಿ ಬೆಳೆಸಿ ಖರ್ಚು ಒಂದು ವರ್ಷ ರೈತರನ್ನ ಎಲ್ಲರೆ ನಾವು ಅದ್ರೊಳಗೆ ಲಾಸ್ ಆದೀವಂದ್ರೆ ಸರ್, ನಾವು 3 ವರ್ಷ ಜಗ್ಗಾಡ್ಬೇಕಾಗತ್ರಿ. ಅದು ಇದನ್ನಾಗೈತೆ ಅಂದ್ರೂ ಸರ್, ಅದು ಏನು 4 ಎಕರೆ ಐತ್ರಿ ಸರ್, ಎಕರೆಗೆ ಪೂರ ಫೇಲ್ ಆಗೈತೆ ಅಂದ್ರೂ 12 ಟನ್ ಬೆದಾನ್ ಬೀಳ್ತೈತ್ರಿ ಸರ್. ಅದು 40-50 ಟನ್ ಕಾಯಿ ಬೀಳ್ತೈತ್ರಿ ಸರ್, 50 ಟನ್ ಕಾಯಿ ರೀ. ಅದು ಪೂರ ಏನತ್ತಿರ ನಮ್ಮ ಇದ್ರೊಳಗೆ ಏನತ್ತಿರಲ್ಲ ಸರ್, ಪೂರ ಈ ವರ್ಷಿನ ಕ್ಲೈಮೇಟ್ದೊಳಗೆ ಅದೊಂದು ಸ್ವಲ್ಪ ಡ್ಯಾಮೇಜ್ ಅಂತ ಹೇಳಿ ಲೆಕ್ಕ ಹಿಡ್ದಿದ್ರಿ ಸರ್. ನಾವು ಡ್ಯಾಮೇಜ್ ಅಂತ ಲೆಕ್ಕ ಹಿಡಿದ್ರೂ ರೀ 50 ಟನ್ ಏನತ್ತಿರಲ್ಲ ರೀ, ಕಾಯಿ ಬೀಳ್ತೈತ್ರಿ, 12 ಟನ್ ವೇದನ ಹಾಕತ್ರಿ, ಎಕರೆಗೆ 3 ಟನ್ ಸರಾಸರಿ ಅಷ್ಟರೇ ಹಾಕತ್ತೀರಿ ಸರ್. ಅಂದ್ರೆ ಸಂದರ್ಭ ಸನ್ನಿವೇಶ ಯಾವುದೇ ಇರಲಿ, ವಾತಾವರಣ ಏರುಪೇರು ಆಗಿರಲಿ, ಮಳೆ ಬಂದಿರಲಿ, ಅಥವಾ ಆಲಿ ಕಲ್ಲು ಬಿದ್ದಿರಲಿ, ಏನೇ ಆಗಿರಲಿ, ಅಂಥ ಸಂದರ್ಭದೊಳಗೆ ಸಹಿತ ನಮ್ಮ ರೈತರು ಚಿಂತೆ ಮಾಡಂಗಿಲ್ಲ. ಚಿಂತೆ ಅಂದ್ರೆ ಸರ್, ಒಂದು ಹೆಂಗೆ ಕತ್ರಿ ಸರ್, ಈ ವರ್ಷಿನ ಕ್ಲೈಮೇಟ್ದೊಳಗೆ ರೀ ನಾವು ರೈತರಿಗೆ ಒಂದು ಏನು ಸರ್ ಡೇರಿಂಗ್ ಏನು ಹೇಳ್ತಿರಲ್ಲ ಸರ್, ನಮ್ಮ ಕೈಯಾಗ ಹೊಕ್ಕತ್ತೆ ಅನ್ನೋದು ಗೊತ್ತಿರ್ತೈತೆ ರೀ. ಆದರೆ ನಮ್ಮ ಎಕ್ಸಾಕ್ಟ್ ಪ್ರಯತ್ನ ನಾವು ಮಾಡ್ತಿರ್ತೀವಿ ರೀ, ಅವ್ರಿಗೆ ಒಟ್ಟ ಬಿಟ್ಟು ಕೊಡೋದಿಲ್ಲ ರೀ ಸರ್. ಒಟ್ಟ ಏನೂ ಆಗೋದಿಲ್ಲ ಅಂತ ಹೇಳಿ ನಾವೇನು ಡೇರಿಂಗ್ ಕೊಡ್ತಿರಲ್ಲ ಸರ್, ಗಡಬಡಿಸಿ ಅದ್ರ ಒಳಗೆ ನಾವು ಡೇರಿಂಗ್ ಏನಾರೇ ಕಳ್ಕೊಂಡಿವನಾರ ಸರ್, ಪಡ ಫೇಲ್ ಆಗ್ಲಕ್ಕ ಮೇನ್ ಕಾರಣ ಕರ್ತನ ಅದ ಆಗಿಬಿಡ್ತೈತೆ ಸರ್. ನಾವು ಏನು ಕೊಡ್ಬೇಕು ಅನ್ನೋದು ಕೊಟ್ಟಿರ್ತೀವಿ ಸರ್, ಅದು ಮೊದಲನೇ ವಿಟ್ನೆಸ್ದೊಳಗೆ ಇರ್ತೈತ್ರಿ ಸರ್. ಅಂಥ ವಿಟ್ನೆಸ್ದೊಳಗೆ ಅದನ್ನು ಕರೆಕ್ಟಾಗಿ ಮೇಂಟೆನ್ಸ್ ಮಾಡೋದು ಅಷ್ಟು ನಮಗೆ ಇದನ್ನು ಬೇಕ್ರಿ ಸರ್. ಒಂದೀಟು ಅದಕ್ಕೆ ಏನಾರೇ ಹೆಚ್ಚಾಗ್ತದೆ, ಇವ ಈ ಸರ್ತಿ ಒಂದೊಂದು ಕೆಲವೊಂದು ಪ್ಲಾಟ್ ಡ್ಯಾಮೇಜ್ ಆಗಿದ್ದು ಏನತ್ತಿರಲ್ಲ ರೀ, ಮಳೆ ಇತ್ತು ನಮ್ಮದೆಲ್ಲ ಪ್ಲಾಟ್ ಹೋಗ್ತೈತಿ. ಇದನ್ನು ಯಾರ ಒಂದು ಸ್ವಲ್ಪ ಗಡ್ಬಡಿಸಿದ್ರಲ್ಲ ಸರ್, ಗಡ್ಬಡಿಸಿದವರು ಹೋಗ್ಯಾವ್ರಿ ಸರ್. ಒಟ್ಟು ಒಂದು ಲೆವೆಲ್ದೊಳಗೆ ಅದಕ್ಕೆ ಎಟ್ಟು ಮಾಡ್ಬೇಕಲ್ಲ ಅಟ್ಟ ಮಾಡಬೇಕು, ಹೆಚ್ಚಿಂದು ಮಾಡೋದು ಬೇಡ, ಇದ್ರೆ ನಮ್ಮದು ಇರಲಿಕ್ಕೆ ಇಲ್ಲ ಅಂಥವು ಯಾವ ಮಾಡ್ಯಾರಲ್ಲ ರೀ, ಅವಕ್ಕೆ ಏನೂ ಆಗ್ಯಾಗಿಲ್ಲ ಸರ್, ಹೆಚ್ಚು ಪ್ರೆಷರ್ ಹಾಕಿ ಹೋಗ್ಯಾವ್ರಿ ಸರ್. ಈಗ ಒಂದು 100 ಜನ ಅಂಥೇಳಿ ಹೇಳಿದ್ರಿ ರೈತರು ತಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ, ತಮ್ಮ ಒಂದು ತಂತ್ರಜ್ಞಾನವನ್ನು ತಮ್ಮ ಹೊಲದೊಳಗೆ ಅಳವಡಿಸ್ಕೊಂಡಿದ್ದಾರೆ ಅಂಥೇಳಿ, ಈ 100 ಜನ ರೈತರು ಏನಿದ್ದಾರೆ, ಎಷ್ಟು ಜಮೀನು ಅದ ಅವ್ರದ್ದು, ಎಷ್ಟು ಕ್ಷೇತ್ರದೊಳಗೆ ಅವರು ದ್ರಾಕ್ಷಿಯನ್ನು ಬೆಳೆದಾರೆ ಸರ್? ಒಬ್ಬೊಬ್ಬರು ಮಿನಿಮಮ್ 100 ಜನ ಮೀನ್ದೊಳಗೆ ರೀ, ಈಗ ಏನಿದ್ರಲ್ಲ ಸರ್, ನನ್ನ ಕಡೆ ಇರ್ತಕ್ಕಂಥ ಪ್ಲಾಟ್ಗಳು ಸರ್ 5 ಎಕರೆ ಮೇಲಿನ ರೈತರು ಅದಾರೆ ಸರ್. ಮಿನಿಮಮ್ ಒಂದು 20% ರೀ ಸರ್, 20% 2-3 ಎಕರೆ ಅಷ್ಟೇ ರೀ ಸರ್. ಒಂದು ಅದ್ರೊಳಗೆ ಒಂದು 40% ಅಂತರೂ ಏನೈತಿರಲ್ಲ ಸರ್, 40% 5 ಎಕರೆ ಮೇಲಿನವ್ರ ಸರ್, 40% ರೀ. 120% ಅಂದ್ರೂ 8-10 ಎಕರೆ ಇದ್ದಾರೂ ಅದಾರ ಸರ್. ಅಂದ್ರೆ ಒಂದು ಅಂದಾಜು ಒಂದು 600-700 ಎಕರೆ ಜಮೀನೊಳಗೆ ದ್ರಾಕ್ಷಿ ಬೆಳೆ ಮೇಲೆ ನೀವು ಮಾರ್ಗದರ್ಶನ ಮಾಡ್ತಾ ಇದ್ದೀರಿ, ರೈತರಿಗೆ ಒಂದು ದಾರಿಯನ್ನು ತೋರಿಸ್ತಾ ಇದ್ದೀರಿ. ಮಿನಿಮಮ್ ಒಂದು 500-600 ಎಕರೆ ಆಗ್ಬೋದು ಸರ್. ಮಿನಿಮಮ್ 500 ಅಂದ್ರೆ ಕಮ್ಮಿನ ಹೆಚ್ಚಿನ ಏನಾದ ಇದನ್ನಾದ್ರೂ 500-600 ಎಕರೆ ಇರೇ ಸರ್ ಮಾಡ್ತೀವಿ ಸರ್. ಈ ಲಕ್ಷಣ ನೋಡಿದ್ರೆ ಮುಂದಿನ ದಿವಸಗಳಲ್ಲಿ ಮತ್ತೆ ರೈತರ ಸಂಖ್ಯೆ ಹೆಚ್ಚಾಗಬಹುದು ಅಂತ ಅನಿಸ್ತದೆ. ಹೆಚ್ಚಾಗೈತ್ರಿ ಸರ್, ಹೊಸತೆ ಏನೈತಿರಲ್ಲ ಸರ್, ಹೊಸತೆಗೆ ತನ್ನ ಪ್ರತಿ ವರ್ಷ ಏನೈತಿರಲ್ಲ ಸರ್, ಮುಂದೆ ಹೆಚ್ಚಾಗತ್ತೆ ಸರ್. ಬಹಳ ಸಂತೋಷ ಪ್ರಕಾಶ್ ಮಾನೋಜಿ ಅವರೇ. ಯಾರಾದರೂ ನಿಮ್ಮ ಜೊತೆಗೆ ಮಾತಾಡ್ತೀನಿ ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? 9092 4255. ಆದ್ಮೇಲೆ ಪ್ರಕಾಶ್ ಅವರು ಹೇಳಿದಂಥ ಮೊಬೈಲ್ ನಂಬರ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9902 8249255. ಈ ನಂಬರ್ನ ಸಂಪರ್ಕ ಮಾಡಿ ಪ್ರಕಾಶ್ ಮಾನೋಜಿ ಅವ್ರ ಜೊತೆಗೆ ಮಾತಾಡಬಹುದು, ಅವರ ಮಾರ್ಗದರ್ಶನವನ್ನು ತಾವು ಪಡ್ಕೊಳ್ಬಹುದು. ಒಳ್ಳೆಯದು ಪ್ರಕಾಶ್ ಮಾನೋಜಿ ಅವರೇ, ತಮ್ಮ ಜೊತೆಗೆ ಮಾತಾಡಿ ಭಾಳ ಸಂತೋಷ ಆಯಿತು. ಈ ಭಾಗದೊಳಗೆ ವಿಶೇಷವಾದಂತಹ ಬೆಳೆಯಾಗಿರುವ ದ್ರಾಕ್ಷಿ ಬೆಳೆ